ಮನುಷ್ಯ ಯಾವ ಬಂಧನದಿಂದ ತಪ್ಪಿಸಿಕೊಂಡರೂ ಕಾನೂನಿನ ಬಂಧನದಿಂದ ತಪ್ಪಿಸಿಕೊಳ್ಳಲಾರ. ಆದ್ದರಿಂದ ಕಾನೂನಿನ ಪರಿಚಯ ಸುಗಮ ಬದುಕಿಗೆ ಅನಿವಾರ್ಯ. ಕಾನೂನನ್ನು ಪರಿಚಯ ಮಾಡಿಕೊಳ್ಳುವುದು ಅತ್ಯಗತ್ಯ. ಕಾನೂನು ತಿಳಿದಿಲ್ಲ ಎನ್ನುವುದು ಅಕ್ಷಮ್ಯ. ಆಕಾಶವಾಣಿ ಚಿತ್ರದುರ್ಗ. ಈಗ ವೇಳೆ 6:51. ಇದೀಗ ದೇಶಭಕ್ತಿ ಗೀತೆಗಳು. ಆರ್ ಎನ್ ಜಯಗೋಪಾಲ್ ವಿರಚಿತ ದೇಶಭಕ್ತಿ ಗೀತೆ ಸಮೂಹ ಸ್ವರಗಳಲ್ಲಿ. ಮಣ್ಣು ನಮ್ಮದು, ಈ ಗಾಳಿ ನಮ್ಮದು, ಕಲಕಲನೆ ಹರಿಯುತ್ತಿದ ನೀರು ನಮ್ಮದು, ಕಲಕಲನೆ ಹರಿಯುತ್ತಿದ ನೀರು ನಮ್ಮದು, ಕಣಕಣಗಳು ಪಾರದೀಯ ರಕ್ತ ನಮ್ಮದು, ನಮ್ಮದು ನಮ್ಮದು ಈ ಮಣ್ಣು ನಮ್ಮದು. ನಮ್ಮ ಕಾಯುವ ಹಿಮಾಲಯವೇ ತಂದೆ ಸಮಾನ, ತುಂಗೆ ಕಾವೇರಿಯು ತಾಯಿ ಸಮಾನ, ನಮ್ಮ ತಾಯಿವ ಹಿಮಾಲಯವೇ ತಂದೆ ಸಮಾನ, ತಂದೆ ಸಮಾನ, ತಂಗೆ ತುಂಗೆ ಕಾವೇರಿಯು ತಾಯಿ ಸಮಾನ, ತಾಯಿ ಸಮಾನ, ಈ ದೇಶದ ಜನರೆಲ್ಲರೂ ಸೋದರ ಸಮಾನ, ಈ ನಾಡಿನ ಹೃದಯವರು ದೈವ ಸನ್ನಿಧಾನ, ದೈವ ಸನ್ನಿಧಾನ, ಈ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು, ಕಲಕಲನೆ ಹರಿಯುತ್ತಿದ ನೀರು ನಮ್ಮದು, ಕಣಕಣಗಳು ಭಾರತೀಯ ರಕ್ತ ನಮ್ಮದು, ನಮ್ಮದು ನಮ್ಮದು ಈ ಮಣ್ಣು ನಮ್ಮದು. ಈ ನಾಡ ಮಣ್ಣಿನಲ್ಲಿದೆ ಜೀವನ ಸಾರ, ಜೀವನ ಸಾರ, ಈ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು, ಕಲಕಲನೆ ಹರಿಯುತ್ತಿದ ನೀರು ನಮ್ಮದು, ಕಣಕಣಗಳು ಭಾರತೀಯ ರಕ್ತ ನಮ್ಮದು, ನಮ್ಮದು ನಮ್ಮದು ನಮ್ಮದು. ಕ ಕಾರ್ಯಕ್ರಮದ ಕೊನೆಯದಾಗಿ ಸುಮತೀಂದ್ರ ನಾಡಿಗ ವಿರಚಿತ ದೇಶಭಕ್ತಿ ಗೀತೆ ವೃಂದಗಾನದಲ್ಲಿ. ಇದುವರೆಗೆ ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ, ಸಮಯ 7 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ. ನಮ್ಮ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ

ನಾನು ಮುಖ್ಯವಾಗಿ ನನ್ನ ಕನಸಿನ ಭಾರತವನ್ನು ನಾಲ್ಕು ಅಂಶಗಳ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು, ಸಾಮಾಜಿಕವಾಗಿ, ರಾಜಕೀಯವಾಗಿ ಮತ್ತು ಧಾರ್ಮಿಕವಾಗಿ ಹಾಗೂ ಶೈಕ್ಷಣಿಕವಾಗಿ. ಈ ನಾಲ್ಕು ಅಂಶಗಳ ಮೂಲಕ ನನ್ನ ಕನಸಿನ ಭಾರತ ಹೇಗಿರಬೇಕು ಅನ್ನುವಂಥದ್ದನ್ನು ನಾನು ತಿಳಿಸೋದಾದರೆ, ಸಾಮಾಜಿಕವಾಗಿಯೇ ಹೇಳೋದಾದರೆ, ಇವತ್ತಿನ ದಿವಸ ಜಾತಿ ಅನ್ನುವಂಥದ್ದು ನಮ್ಮೆಲ್ಲರ ಮನಸ್ಸನ್ನು ಒಡೆಯೋ ಕೆಲಸ ಮಾಡ್ತಾ ಇದೆ. ಇದನ್ನು ಅನೇಕರು ಬಳಸ್ಕೊಳ್ತಾ ಇರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಪ್ರತಿಯೊಬ್ಬ ಮನುಷ್ಯನೂ ಸಹ ತನ್ನ ಹೆದರಿಗಿರ್ತಕ್ಕಂಥ ವ್ಯಕ್ತಿಯನ್ನು ಮನುಷ್ಯನಾಗಿ ಕಾಣೋದನ್ನು ಜಾತಿಯ ಹೆಸರಲ್ಲಿ ಕಾಣೋದ್ರ ಬದಲು ಮನುಷ್ಯತ್ವದ ನೆಲೆಯಲ್ಲಿ ಕಂಡಾಗ ಸಮಾಜದ ನಿರ್ಮಾಣ ಅನ್ನುವಂಥದ್ದು ಆಗಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸಬಹುದಾಗ್ತಾ ಇದೆ. ಪ್ರತಿಯೊಬ್ಬರಲ್ಲಿಯೂ ಸಹ ಭಗವಂತ ಇದ್ದಾನೆ ಅನ್ನುವಂಥದ್ದನ್ನು ನಾವು ಗಮನಿಸಿದ್ರೆ ಅವಾಗ ನಮ್ಮಲ್ಲಿ ಮನುಷ್ಯತ್ವ ಮೂಡಲಿಕ್ಕೆ ಸಾಧ್ಯ ಇದೆ. ಜಾತಿ ವ್ಯವಸ್ಥೆ ಯಾವುದರಿಂದನೋ ನಿರ್ಮಾಣ ಆಗಿರಬಹುದು, ಆದರೆ ಅದನ್ನು ನಿವಾರಣೆ ಆಗಬೇಕಂದ್ರೆ ನಮ್ಮ ಮತಿ ಮೊದಲೇ ಬದಲಾವಣೆ ಆಗಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಆಮೇಲೆ ಧಾರ್ಮಿಕವಾಗಿಯೂ ಸಹ ನೋಡೋದಾದರೆ, ಇವತ್ತಿನ ದಿವಸ ಯುವಕರು ತಮ್ಮ ಮತ ಪಂಥಗಳಿಗಾಗಿ ಹೋರಾಟ ಮಾಡ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಇವೆಲ್ಲವೂ ಸರಿಯಾಗಬೇಕಂದ್ರೆ ಮತಗಳಿಗಿಂತ ಮತಿ ಅನ್ನುವಂಥದ್ದು ಇಂಪಾರ್ಟೆಂಟ್ ಅನ್ನೋದನ್ನು ಯುವಕರು ಗಮನಿಸಬೇಕಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಯುವಕರು ಮುಂದುವರೆದ್ರೆ ನಮ್ಮ ದೇಶ ಅನ್ನುವಂಥದ್ದು ಸುಭಿಕ್ಷವಾಗಿರಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಕೋಮು ಸೌಹಾರ್ದತೆ ಅನ್ನುವಂಥದ್ದು ನಮ್ಮ ದೇಶದಲ್ಲಿ ಬರಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು. ಆಮೇಲೆ ಶಿಕ್ಷಣ ರಂಗ, ಶೈಕ್ಷಣಿಕವಾಗಿಯೂ ಕೂಡ ಪ್ರತಿಯೊಬ್ಬರಿಗೂ ಉಚಿತವಾದ ಶಿಕ್ಷಣ ಸಿಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಶಯ ಆಗಬೇಕಾಗಿದೆ. ಕಾರಣ ಇಷ್ಟೇ, ಶಿಕ್ಷಣ ಅನ್ನುವಂಥದ್ದು ಸರಿಯಾಗಿ ಸಿಕ್ಕಲ್ಲಿ ಮಾತ್ರ ಈ ಸಮಾಜ ಅನ್ನುವಂಥದ್ದು ಸರಿಯಾದ ರೀತಿಯಲ್ಲಿ ನಡೀಲಿಕ್ಕೆ ಸಾಧ್ಯವಿದೆ. ಒಂದ್ ಕಡೆ ಹೇಳ್ತಾರೆ, ನೀತಿ ಇಲ್ಲದ ಶಿಕ್ಷಣ, ಭೀತಿ ಇಲ್ಲದ ಶಾಸನ, ಮಿತಿ ಇಲ್ಲದ ಜೀವನ, ಸ್ವೇಚ್ಛಾಚಾರಿತವಾದಂಥ ಸ್ವಾತಂತ್ರ್ಯ, ಇವೆಲ್ಲವೂ ಕೂಡ ರಾಷ್ಟ್ರಕ್ಕೆ ಘಾತಕಗಳು ಅನ್ನುವಂಥ ಮಾತನ್ನು ನಮ್ಮ ಹಿರಿಯರು ಹೇಳ್ತಾ ಇದ್ದಾರೆ. ಆದ್ದರಿಂದ ನಾವು ನೀತಿಯುತವಾಗಿರ್ತಕ್ಕಂಥ ಶಿಕ್ಷಣವನ್ನು ಮಕ್ಕಳಿಗೆ ಕೊಟ್ಟರೆ ಈ ಜಾತಿಯ ವಿಚಾರವಾಗಲಿ ಮತೀಯ ವಿಚಾರವಾಗಲಿ ಮಕ್ಕಳ ತಲೆಗೆ ತುಂಬದೇ ಇದ್ದರೆ, ಅವರಿಗೆ ಉತ್ತಮವಾದ ಶಿಕ್ಷಣವನ್ನು ನಾವು ನೀಡಿದಲ್ಲಿ ಉತ್ತಮವಾದ ಸಮಾಜ, ಉತ್ತಮವಾದ ಭಾರತವನ್ನು ನಾವು ಕಟ್ಟಬಹುದು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಪ್ರತಿಯೊಬ್ಬರಿಗೂ 75ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಈ ಮೂಲಕ ಕೋರ್ತಾ ಇದ್ದೇನೆ. ಧನ್ಯವಾದ. ಧನ್ಯವಾದಗಳು ಮಂಜುನಾಥಯ್ಯ, ನಾಗರಾಜಯ್ಯ. ಇವರ ಕನಸಿನ ಭಾರತ ಮಾನವೀಯತೆಯ ತಳಪಾಯದಲ್ಲಿ ನಿರ್ಮಾಣವಾಗಿರುತ್ತೆ ಅಂತ ತಿಳಿಸಿದ್ದಾರೆ. ಧನ್ಯವಾದಗಳು. ಈಗ ನಮ್ಮ ಜೊತೆ ಮತ್ತೊಬ್ಬರು ಸಂಶೋಧನಾ ವಿದ್ಯಾರ್ಥಿಯಾದಂತಹ ಕೃಷ್ಣಮೂರ್ತಿ ಅವರು ಇದ್ದಾರೆ. ಇವರ ಕನಸಿನ ಭಾರತ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಬನ್ನಿ. ಇಡೀ ವಿಶ್ವದಾದ್ಯಂತ ಪ್ರತಿಯೊಂದು ದೇಶಗಳು ಸಹ ಅಭಿವೃದ್ಧಿಯತ್ತ ತನ್ನ ಹೆಜ್ಜೆಯನ್ನು ಹಾಕ್ತವೆ. ಈ ಹಿನ್ನೆಲೆಯಲ್ಲಿ ನನ್ನ ದೇಶ ಯಾವ ರೀತಿಯ ಅಭಿವೃದ್ಧಿಯನ್ನು ಕಾಣಬೇಕು ಮತ್ತು ಯಾವ ರೀತಿಯಾದ ಸಮಾಜದಲ್ಲಿ ಬದುಕುವಂತಹ ರೀತಿಯನ್ನು ನನ್ನ ಸಮಾಜ ಒಳಗೊಳ್ಳಬೇಕು ಅನ್ನುವಂಥದ್ದು. ನನ್ನ ಭಾರತದ ದೇಶದಲ್ಲಿ ಇಲ್ಲಿಗೆ ನಮಗೆ ಸ್ವತಂತ್ರ ದೊರಕಿ 75 ವರ್ಷಗಳಾಗಿದ್ದಾವೆ. ಈ 75 ವರ್ಷಗಳ ಅವಧಿಯಲ್ಲಿ ನಾವು 1950ರ ಹಿಂದೀಚೆಗೆ ಹಲವಾರು ಯೋಜನೆಗಳನ್ನು ತಗೊಂಬಂದು ಈ ನಡುವೆ ಹಲವಾರು ಯುದ್ಧಗಳಾಯಿತು, ಆಧುನಿಕತೆಯ ಒಂದು ಪ್ರವೇಶ ಪಡೆಯಿತು. ಇವುಗಳೆಲ್ಲವನ್ನು ನೋಡಿ ಇವತ್ತು ಆಧುನಿಕ ವಿಜ್ಞಾನದ ನೆಲೆಯಲ್ಲಿ ನಮ್ಮ ಭಾರತ ದೇಶ ಮುನ್ನಡೆಯುತ್ತಿದೆ. ಇವನ್ನೆಲ್ಲವನ್ನು ನಾನು ಒಂದಿಷ್ಟು ಓದು ಮತ್ತು ಈಗಿನ ಪ್ರಸ್ತುತವಾಗಿ ನೋಡುತ್ತಿರುವ ನೆಲೆಯಲ್ಲಿ ನಾನು ಗಮನಿಸಿದಾಗ ನನ್ನ ದೇಶ ಯಾವುದರಲ್ಲಿ ಮುಂದುವರಿಯಬೇಕು ಅಂತ ನೋಡಿದಾಗ ನಾನು ಮೊದಲು ಒಂದು ರಾಜಕೀಯವಾಗಿ ನಾನು ಮಾತನಾಡಿಕೆ ಇಷ್ಟಪಡ್ತೇನೆ. ಉತ್ತಮವಾಗಿ ಆಯ್ಕೆ ಮಾಡಿಕೊಂಡಂತಹ ಶಾಸಕಾಂಗ ಆತ ಆ ಸಭೆಯಲ್ಲಿ ಮಾತನಾಡುವಾಗ ನನ್ನ ದೇಶದ ಕುರಿತು, ನನ್ನ ರಾಜ್ಯದ ಕುರಿತು ವಿಶ್ವಕ್ಕೆ ಮುಟ್ಟಿಸುವಂತಹ ಕೆಲಸವನ್ನ ಮಾಡಬೇಕಾಗುತ್ತೆ. ಈ ಶಾಸಕಾಂಗದ ಮುಖಾಂತರ ಜನರ ಆದಾಯದಿಂದ ಬಂದಂತಹ ಹಣವನ್ನು ಸಮರ್ಪಕವಾಗಿ ಎಲ್ಲರಿಗೂ ತಲುಪಿಸುವಂತಹ ಕಾರ್ಯ ಆಗಬೇಕಾಗಿದೆ. ಈ ಶಾಸಕಾಂಗ ಸರಿಯಾಗಿದ್ದರೆ ಪ್ರತಿಯೊಬ್ಬರೂ ಸಹ ಸಮರ್ಥವಾಗಿ ಸದೃಢರಾಗಿ ನಮ್ಮ ಭಾರತ ದೇಶದಲ್ಲಿ ಬಾಳ್ಬೇಕಾಗುತ್ತೆ. ಇಂತಹ ಕನಸಿನ ಭಾರತವನ್ನು ನಾನು ಶಾಸಕಾಂಗದ ಮುಖಾಂತರ ಕಾಣಲಿಕ್ಕೆ ಇಷ್ಟಪಡ್ತೀನಿ. ಎರಡನೆಯದಾಗಿ ನನಗೆ ನ್ಯಾಯಾಂಗದ ವ್ಯವಸ್ಥೆ. ನ್ಯಾಯಾಂಗದ ವ್ಯವಸ್ಥೆ ನನ್ನ ಸಮಾಜದಲ್ಲಿ, ಇಂದಿನ ಈಗಿರುವಂತಹ ಸಮಾಜದಲ್ಲಿ ಎರಡಕ್ಕೂ ವ್ಯತ್ಯಾಸ ಮಾಡಿ ನೋಡೋದಾದ್ರೆ, ಇಂತಹ ನ್ಯಾಯವನ್ನು ದೊರಕಬೇಕಾದ್ರೆ ಶಾಸಕಾಂಗದಲ್ಲಿ ಶಾಸನ ಮಾಡುವಂತಹ ಪ್ರತಿಯೊಂದು ಕಾನೂನು ಕಾಯ್ದೆಗಳನ್ನು ಅದರ ಮುಖಾಂತರ ನ್ಯಾಯವಾದಿಗಳು ಸರಿಯಾದ ನ್ಯಾಯವನ್ನು ನೀಡಬೇಕು. ನನ್ನ ಕನಸಿನ ಭಾರತದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ, ಪ್ರತಿಯೊಬ್ಬನಿಗೂ ಸಹ ಸಮರ್ಪಕವಾದ ನ್ಯಾಯವನ್ನು ದೊರಕಿಸುವಂತಹ ಕೆಲಸವನ್ನು ಮಾಡಿಕೊಡ್ತೀನಿ. ಇವೆಲ್ಲರ ಆಧಾರದ ಮೇಲೆ ಕಾರ್ಯಗತ ಮಾಡುವಂಥದ್ದೇ ಕಾರ್ಯಾಂಗ. ಕಾರ್ಯಾಂಗ ಇಂದಿನ ಆಡಳಿತ ವ್ಯವಸ್ಥೆಯಲ್ಲಿ, ಪ್ರತಿಯೊಂದು ಆಡಳಿತದಲ್ಲಿ ಕಾರ್ಯಾಂಗ ವ್ಯವಸ್ಥೆಯು ಸಮರ್ಪಕವಾಗಿರಬೇಕು. ನನ್ನ ಕನಸಿನ ಭಾರತದಲ್ಲಿ ಈ ಪತ್ರಿಕಾಂಗ ಅನ್ನುವಂಥದ್ದು, ಪತ್ರಿಕಾಂಗ ವ್ಯವಸ್ಥೆ ಅನ್ನುವಂಥದ್ದು ಮಾಧ್ಯಮಗಳಿಗೆ ಸರಿಯಾದ ವ್ಯವಸ್ಥೆಯನ್ನು ಮಾಡಿಕೊಡ್ತೀನಿ. ಸರಿಯಾದ ಸುದ್ದಿಯನ್ನು ತಲುಪಿಸುವಂಥದ್ದು, ಜನರಿಗೆ ಒಳ್ಳೆಯ ಅರಿವನ್ನು ಮೂಡಿಸುವಂಥ ಕಾರ್ಯಗಳನ್ನು ನನ್ನ ಕನಸಿನ ಭಾರತದಲ್ಲಿ ಕಾಣಲಿಕ್ಕೆ ಇಷ್ಟಪಡ್ತೀನಿ. ಇವೆಲ್ಲದರ ಆಚೆಗೂ ನಮ್ಮ ದೇಶ, ನನ್ನ ಕನಸಿನ ಭಾರತದಲ್ಲಿ ಸಮಾನತೆಯನ್ನು ಕಾಣ್ತೀನಿ. ಪ್ರತಿಯೊಬ್ಬ ಜಾತಿಯ ಅಸಮಾನತೆಯಿಂದ ದೂರ ಹೋಗ್ಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ